ಸ್ವಲ್ಪ ತೊಂದರೆ ಅನಿಸುವಂತಹ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅವರ ಕೃಷಿ ಅನುಭವ ತಾವು ಪಡ್ಕೊಳ್ಬೇಕು, ಇದರಿಂದ ತಾವು ಯಾವ ರೀತಿ ಯೋಜನೆ ಮಾಡಬಹುದು, ಯಾವ ಬೆಳೆಗಳನ್ನು ಬೆಳಿಬಹುದು, ಮತ್ತು ನಿರಂತರವಾಗಿ ಯಾವ ರೀತಿ ಆದಾಯವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಅವರಿಂದ ಕೇಳಿದ್ರೆ ಮುಂದಿನ ವಿಚಾರಗಳು ತಮಗೆ ಸ್ಪಷ್ಟ ಆಗ್ತವೆ. ನಮಸ್ಕಾರ ಈರಪ್ಪ ಸಿದ್ದಪ್ಪ ಕುಮಾರ್ ಅವರ. ನಮಸ್ಕಾರ ಸರ್. ಯಾವಾಗಿಂದ ಒಕ್ಕಲುತನ ಮಾಡ್ತಾ ಇದ್ದೀರಿ ನೀವು? ನಾವು ಒಂದು 10 ವರ್ಷ ಸರ್ ಮಾಡಕತ್ತಿ. ನಾವು ಕಬ್ಬ ಬೆಳೆಯಾಕ್ತೀವಿ ಸರ್. ಈಗ ಕಬ್ಬು ಬೆಳೆದಿಂದ ಮೊದಲು 4 ಪುಟ್ನ ಸಾಲ ಕಬ್ಬು ಹಚ್ಚಿದ್ರಿ ಸರ್. ನಾವು ಆಮೇಲೆ ಅದು ನಮಗೆ ಇಳುವರಿ ಪಕ್ಕ ಅನಿಸ್ಲಿ ಸರ್. ಅಲ್ಲದ 8 ಪುಟ್ನ ಸಾಲ ಹಚ್ಚಿದ್ರೆ ಹೆಂಗಾಕತ್ತೆ, 8 ಪುಟ್ನ ಸಾಲ ಕಬ್ಬು ಹಚ್ಚಿದ್ವಿ ಸರ್. ಕಬ್ಬು ಹಚ್ಚಿ ಅಲ್ಲಿ ಅದ್ರೊಳಗೆ ಆದಾಯ ಇದು 40 ಟನ್ ಹಾಕಿತ್ರಿ ಎಕರೆಕ. ಈಗ ನಾವು ಕಬ್ಬು ಹಚ್ಚಿಂದ ಈಗ 8 ಪುಟ್ನ ಸಾಲ ಕಬ್ಬು ಹಚ್ಚಿದ್ವಿ ಸರ್. ಅದ್ರೊಳಗೆ 1 ಮೀಟ್ರ್ ಉಳ್ಳಾಡಿ ತೊಗೊಂಡಿವಿ ರೀ, 40 ಟನ್ ಕಬ್ಬು ಬೆಳೆದಿವಿ ರೀ. ಹೊಳ್ಳಿ ವಾಪಸ್ ರೀ ಅದ್ರೊಳಗೆ ಮತ್ತೆ 1 ಮೀಟ್ರ್ ಉಳ್ಳಾಡಿಗೆ 1 ಲಕ್ಷ ರೂಪಾಯಿ ಆತ್ರಿ. ಕಬ್ಬು 40 ಟನ್ 2.5 ವರ್ಷ ರೂಪಾಯಿ ಬಿಲ್ ಹಾಕಿದ್ರಿ ರೀ. ಆಮೇಲೆ ಮತ್ತೆ ಹೊಳ್ಳಿ ರೀ ಅದ ಪಟ್ನೆ ಗಳಿ ಹೊಡೆದು 4 ದಿನದಾಗ ರೀ, ಉಳ್ಳಾಡಿ ಕಿತ್ಕೊಂಡು 4 ದಿನದಾಗ ರೀ. ಮತ್ತೆ ಕ್ಯಾಬೇಜ್ ಹಚ್ಚಿದ್ದೀವಿ ಸರ್. ಕ್ಯಾಬೇಜ್ ಹಚ್ಚಿ ಅದೊಂದು 30 ರೂಪಾಯಿ ಕ್ಯಾಬೇಜ್ ಹಚ್ಚಾರೆ 1 ಎಕರೆದಕ್ಕೆ ರೀ. ಅಲ್ಲಿ ಹೊಳ್ಳಿ ಟಮಾಟಿ ಹೆಚ್ಚಿದ್ದೀವಿ ಸರ್. ಅದು 7 ರೇಟ್ ಟಮಾಟಿ ಅದ ಸರ್. ಅದರೊಳಗೆ ಹೊಳ್ಳಿ ಕಬ್ಬಿಗೆ ಸಿಸ್ತಂಗೆ ಬೋದೇರಿಸಿ ಹೊಳ್ಳಿ ಜಲ್ದಿ ನೆಲ ರೆಡಿ ಮಾಡ್ಕೋಬೇಕು ರೀ. ನಾವು ಕ್ರಾಸ್ ಬೆಳೆ ಒಳಗೆ ತೊಕೋಬೇಕಂದ್ರೆ ರೀ ನಾವು ಲೇಟ್ ಮಾಡಬಾರ್ದು ರೀ. ಭೂಮಿ ಮೊದಲ ಕಬ್ಬು ಕಡಿಸ್ಕೊತ ಮೊದಲ ಭೂಮಿ ಆರ್ಕಿ ಇಡ್ಬೇಕು ರೀ. ಅಲ್ಲದೆ ಭೂಮಿ ಆರ್ಕಿ ಇಟ್ಟಿವಿ ಅಂದ್ರೆ ರೀ ನಾವು ಕಬ್ಬು ಕಟಾವು ಮಾಡಿದ 2-3 ದಿನದಾಗ ನಾವು ಮತ್ತೆ ಭೂಮಿ ಗಳಿ ಹೊಡಿಬೇಕು ರೀ. ಗಳಿ ಹೊಡೆದ ಹಂಗೆ ಒಟ್ಟು ವಾರ್ನಾಗ ನಾಟಿ ಮಾಡ್ಬೇಕು ರೀ. ಮತ್ತು ವಾಪಸ್ ಒಳಗೆ ಕ್ರಾಸ್ ಬೆಳೆ ರೀ. ಒಟ್ಟು ಯಾವುದೇ ಬೆಳೆ ಮಾಡಿದ್ರೆ ಅದು ನಾವು ಕ್ರಾಸ್ ಬೆಳೆಯಾಗ ಜಲ್ದಿ ಜಲ್ದಿ ಹಿಂಗೆ ಕಟಾವು ಮಾಡಿದಗಳನ್ನ ಜಲ್ದಿ ಜಲ್ದಿ ಮಾಡ್ಬೇಕು ರೀ. ಅಂದ್ರೆ 3 ಬೆಳೆ ಬರ್ತಾವೆ ರೀ. 1ನೇ ಕುಳಿಕ್ 3 ಬೆಳೆ ಬರ್ತಾವೆ ರೀ. 2ನೇ ಕುಳಿಕ್ ರೀ 2 ಬೆಳೆ ಬರ್ತಾವೆ ರೀ. ಹಂಗೆ 4 ಕುಳಿ ತೆಗೆದೇವ್ ರೀ ಸರ್. ಜಲ್ದಿ ಜಲ್ದಿ ನಾವು ಕೆಲಸ ಜಲ್ದಿ ಜಲ್ದಿ ಮಾಡ್ಬೇಕು ರೀ. ನಾವು ಮತ್ತೆ ಲೇಟ್ ಮಾಡಿದೀವಿ ಅಂದ್ರೆ ಮುಂದೆ ಬೆಳೆ ನೆಳ್ಬೋದು. ಮತ್ತು ಕಬ್ಬಿಗೆ ಈ 1 ಬೆಳೆಗೊಮ್ಮೆ ಮಣ್ಣು ಸರಿಸ್ಬೇಕು ರೀ. ಈಗ 1ನೇ ಕುಳಿ ಕಬ್ಬು ತೆಗೆದೇವು ಅಂದ್ರೆ ರೀ 1 ಕುಳಿ ಕ್ರಾಸ್ ಬೆಳೆ ತೆಗೆದೇವು ಅಂದ್ರೆ ಒಳಗಿನ ಬೆಳೆ ತೆಗೆದೇವು ಅಂದ್ರೆ ರೀ ಚಿಲ್ಲರ್ ಬೆಳೆ 3 ಕುಳಿಕ್ 3 ಸಲ ಬೋದ ಇರಿಸ್ಬೇಕು ರೀ. ಸನಿಕೆಲೆ ಬೋದ ಇರಿಸ್ಬೇಕು ರೀ. ಅದಕ್ಕೆ ತರ ಬಡ್ದಂಗೆ ಆಕತ್ರಿ. ಕಬ್ಬು ಹೋದಾಡಂಗಿಲ್ಲ ರೀ. ನಮ್ಮ ಕಬ್ಬು ಬೆಳೆಯಂಗಿಲ್ಲ ರೀ. ನಡುಕ್ಕೆ ಬೆಳೆ ಮಾಡೋಕೆ ನಮ್ಗೆ ಅನುಕೂಲ ಆಕತ್ರಿ. ನಾವು ಹರಿ ನೀರು ಮಾಡಿ ಹಚ್ಕೋಬೋದು ರೀ, ಒಳಗೆ ಡ್ರಿಪ್ ಮಾಡ್ಬೋದು. ನಾವು ಅಂದ್ರೆ ಡ್ರಿಪ್ ಮಾಡೀವಿ ರೀ. ಅಂದ್ರೆ ನೀರನ್ನು ನೀವು ಸರಿಯಾಗಿ ಬಳಸ್ತಾ ಇದ್ದೀರಿ? ಹ್ಞೂ ರೀ. ಸರಿಯಾಗಿ ಡ್ರಿಪ್ ಮುಖಾಂತರ ನಮ್ಮ ಮತ್ತೆ ಬೆಳಿಗ್ಗೆ ಈಗ ನಾವೊಳಗೆ ಹಿಂಗೆ ಕಾಯಿಪಲ್ಲೆ ಥರ ಮಾಡಿದ್ರೆ ತಮಾಟಿ ರೀ ಕ್ಯಾಬೇಜ್ ಮಾಡೀವಿ ಅಂದ್ರೆ ಒಂದು ಡ್ರಿಪ್ ಹೋಗಿದೀವಿ ರೀ. ಒಂದು ಕಬ್ಬಿನ ಬಾಜು 2 ಕಬ್ಬಿಗೆ ಡ್ರಿಪ್ ಹೋಗಿದೀವಿ ರೀ. ನಾವು ಒಂದು ಡ್ರಿಪ್ನೇ ಒಂದು ಅದಕ್ಕೆ ಒಂದು ಲೆಕ್ಕಲ್ಲಿ ನೀರು ಬಿಡೋಕೆ ಒಂದು ಇದು ಐತ್ರಿ. ಇಲ್ಲಿ ಕಬ್ಬಿಗೆ ನೀರು ಹೆಚ್ಚಬೇಕ್ರಿ. ಇದಕ್ಕೆ ಹೆಚ್ಚಿಬಿಟ್ಟೆ ಅಂದ್ರೆ ಈ ಮತ್ತೊಂದು ಬೆಳೆ ನಿಮ್ಮ ಟೀಮ್ನಾಗ ಬಿಡ್ತೀವಿ. ಕಬ್ಬಿನ ಬೋದಿಗೆ ಒಂದು ನೀರು ಹೆಚ್ಚು ಇಡಿದ್ರಿ ನಮ್ಗೆ ಈ ನಡುವಿನ ಡ್ರಿಪ್ಪಿನ ಪೈಪಿಗೆ ಚಾವಿ ಇರ್ತೈತಿ ರೀ. ಬಂದ್ ಮಾಡ್ಕೊಂಡ್ಬಿಡ್ತೀವಿ. ಏಟು ಬಿಟ್ಕೊಂಡು ಆಟ್ಬಿಟ್ಟು ಹೋದ್ರಿ. ಮತ್ತು ನಾವು ಸಾವಯವ ಮಾಡ್ತೀವಿ. ಗೋಕೃಪಣ ಬಿಡ್ತೀವಿ ರೀ. ಎರೆಹುಳದ ಗೊಬ್ಬರ ಹಾಕ್ತೀವಿ. ಹಾಕಿ ಸ್ವಲ್ಪ ನಾಟಿ ಮಾಡಾಗ ಅಲ್ಲಿ ಹಾಕ್ತೀವಿ ರೀ. ಹಿಂಗೆ ಹಿಂಗೆ ಏನೇನು ಒಟ್ಟು ಸಾವಯವದ ಒಂದು ಸ್ವಲ್ಪ ಹೆಚ್ಚಿಗೆ ಸಾವಯವದಾಗ ಒತ್ತು ಕೊಟ್ಟಿವಿ ರೀ. ರಾಸಾಯನಿಕ ಗೊಬ್ಬರ ಏನು ಹಾಕೋದಿಲ್ಲ? ಹಾಕ್ತೀವಿ ರೀ. ಕಮ್ಮಿ ಹಾಕ್ತೀವಿ ರೀ. 1 ರೂಪಾಯಿದಾಗ 8 ಭಾಗ ಹಾಕ್ತೀವಿ ರೀ. ಈಗ ಅದನ್ನು ಪರಮಾವಧಿ ಕಮ್ಮಿ ಮಾಡ್ಕೋತ ಬಂದೀವಿ ರೀ. ಈಗ 4 ವರ್ಷದಾಗ ನಾವು ಈಗ ಹೆಚ್ಚು ಕಮ್ಮಿ ಅಂದ್ರೆ 1-3 ಪ್ಯಾಕೆಟ್ ಯೂಸ್ ಮಾಡ್ತೀವಿ ರೀ. ಕಲಿಸಿಡ್ತೀವಿ ರೀ. 3 ಪ್ಯಾಕೆಟ್ ಒಂದು DAP, ಒಂದು ಸಟೇಟಾ, ಒಂದು ಪೊಟ್ಯಾಕ್ಸಿಂಗ್ ಮಾಡಿರಿ. 3 ಪ್ಯಾಕೆಟ್ದಾಗ ಬೆಳೆ ತರ್ತೀವಿ ರೀ ಹೊರಗೆ. ಅಂದ್ರೆ ಸಿಕ್ಕ ಒಳಗೆ ಮಾಡ್ತಾರೆ. ಡೋಸಿಗೆ 3 ಪ್ಯಾಕೆಟ್ ಹೋಗಿದ್ಬಿಡ್ತಾರೆ. ಈ 3 ಪ್ಯಾಕೆಟ್ ಒಕ್ಕೋತ ಬಂದಾಗ ಒಟ್ಟ ಬೆಳೆ ಬಂದತ್ರಿ. ಈಗ ಈಗ ಬೆಳೆ ಅಗದಿ ಸದೃಢತ್ರಿ. ಅದು ಕರಾಗಿರಂಗಿಲ್ಲ ರೀ. ಬೆಳೆ ಸ್ವಲ್ಪ ಕೆಂಪು ಮುಡಿಮ್ಯಾಗಿರ್ತೈತಿ ರೀ. ಇಳುವರಿ ಅಟ್ಟ ಬೀಳ್ತೈತ್ರಿ. ನಮ್ಮ ಸರ್ಕಾರ ಉಲ್ಲ ಅಥವಾ ಹಚ್ಚೇವ್ರಿ. ಅದಕ್ಕೆ 4 ವರ್ಷದಿಂದ ಆತು ಒಟ್ಟ ಏನೂ ಇಲ್ಲರಿ. ಇದನ್ನು ಗೋಮೂತ್ರ ಇದು ಏನು ಹ್ಯಾಂಡಿಪೆಂಡ್ ಇರ್ತದೆ ಇಂದ ತೊಳೆದು ಬಿಡ್ತೀವಿ ರೀ. ಸರ್ಕಾರ ಉಲ್ಲ ನಮ್ಮ ಬಾಜು ಗೊಬ್ಬರ ಹೋಗೋದಾರದು ಹಂಗೈತ್ರಿ. ನಮ್ಮದು ಹಂಗೈತ್ರಿ. 4 ವರ್ಷದಿಂದ ಸರ್ಕಾರ ಬೆಳಿತೀವಿ. ಒಂದು 10 ಗುಂಟೆ ಜಾಗ ರೀ. ಅಗದಿ ಸದೃಢ ಆಗೈತ್ರಿ. ಎಮ್ಮಿಗಳಿಗೆ ಏನು ತ್ರಾಸ ಇಲ್ಲರಿ. ಅವಾಗ ಕೇಳಿದ್ರು ನಾವು ಎಮ್ಮಿಗಳು ಯಾಕೆ ಕಟ್ಟೋವಲ್ಲಗೆ ನಿಮ್ಮ ಕೇಳಿದ್ರೆ ಡಾಕ್ಟರ್ ಸಾಹೇಬ್ಗಳು ಕೇಳಿದ್ರು ರೀ. ತನ್ನ ಡಾಕ್ಟರ್ ನಿಮ್ಮ ಸರ್ಕಾರ ಗೊಬ್ಬರ ಹೋಗಿದ್ದು ಕಮ್ಮಿ ಮಾಡಿರಿ ಮೆವಿಗೆ. ಆಮೇಲೆ ದನಗಳು ಕಟ್ತಾವು ಬಂಜಿತನ ಆಗೋದಿಲ್ಲ ತಂದ್ರಿ. ನಾವೀಗ ಅದನ್ನು ಪಲ್ಲ ಮಾಡ್ಯಾತ ನಮ್ಮ ಕಟ್ಟೋದು ಇಳಿಯೋದು ನಮ್ಮ ಸರಳತೆ ಇದ್ರಿ. ಅವಾಗ ಮೊದಲು ನಮ್ಮ ದನಗಳು ಕಟ್ಟಿ ಕಟ್ಟಿಸಿ ಬ್ಯಾಸರ ಹಾಕಿತ್ರಿ. ಡಾಕ್ಟ್ರುಗಳು ಹೆಪ್ಪಳನ್ನ ಯಾಕೆ ಹಿಂಗೆ ಪ್ರಾಬ್ಲಮ್ ಹಿಂಗೆ ಹಿಂಗಂದ್ರೆ ನೀವು ದನದ ಇದಕ್ಕೆ ದಂಡಿ ಕರಿಕೆ ನೀವು ಹೊಡಿತೀರಿ, ಸಿಕ್ಕಾಪಟ್ಟಿ ಸ್ಪ್ರೇ ಮಾಡ್ತೀರಿ. ಆಮೇಲೆ ನೀವು ದನಕ್ಕೆ ಸಿಕ್ಕಾಪಟ್ಟಿ ಗೊಬ್ಬರ ಹೋಗಿತಿರಲ್ಲ ಆ ದನಕ್ಕೆ ತಂದು ಹೋಗಿತಿರಿ. ಅದಕ್ಕೆ ದನಗಳು ಕಟ್ಟಂಗಿಲ್ಲ ನಿಮ್ಮ ಅಂದ್ರೆ ನಾವು ಅದನ್ನು ಪಾಲನೆ ಮಾಡತ್ತೀವಿ ರೀ. ಭಾಳ ಏನು ಗೊಬ್ಬರ ಹೋಗ್ಯಾನಲ್ಲ ರೀ ಅಂತ ಮೇವು ತಂದು ಹೋಗಿದ್ದು. ಇಂಥ ದಂಡಿ ಕರಿಕೆ ಏನಿತ್ತು ಹೊಡಿತಿದ್ದೀವಿ ಅವಾಗ ಸಿಕ್ಕಾಪಟ್ಟಿ. ಈಗ ಭಾಳ ಓರಾದ್ರೆ ಅಟ್ಟ ಹೊಡಿತೀವಿ. ಒಟ್ಟು ನಮಗೆ ಮೇರ್ತಿಪ್ಪ ಅಂದ್ರೆ ಅಟ್ಟ ಹೊಡಿತೀವಿ. ಇಲ್ಲಿ ಆಳುಗಳಾಗಲಿ ನಾವು ಅಲ್ಲಿ ಕದಿ ಕಡೆ ನಮ್ಮ ಆದ ಪ್ರಯತ್ನದಾಗ ಮಾಡ್ತೀವಿ ರೀ. ಅವಾಗ ಏನು ಮಾಡ್ತಿದ್ದೀವಿ ರೀ, ಒಟ್ಟು ಕಸ ಆಗೈತೆ ಅಂದ್ರೆ ಎಣ್ಣೆ ಹಾಕಿದ್ರಿ 300 ml, ಅವ್ರು 200 ml ಹಾಕ್ತೀರಿ, ನಾವು 300 ml ಹಾಕಿ ಹೊಡೆದು ಬಿಡ್ತಿದ್ದೀವಿ. ಒಟ್ಟು ಒಬ್ಬ ಹೊಡೆದಾನ ಮಗಲಿನ ಒಂದು ಒಣಗೈತೆ ಅಂದ್ರೆ ನಮ್ಮದು ಒಣಗಿಸಿ ಬಿಡ್ತಿದ್ದೀವಿ ರೀ. ಈಗ ಹಂಗೆ ಬಿಟ್ಟೇವ್ರಿ ನಾವು. ಈಗ ಈಗ 4 ವರ್ಷ ಆದ್ರಿ. ನಮ್ಮ ಆದಷ್ಟು ಪ್ರಯತ್ನದಾಗ ವರ್ಷದಾಗ ಭಾಳಾದ್ರೆ ಒಂದು ಸಲ ಹೊಡಿತೀವಿ ರೀ. ನಮ್ಗೆ ಓರ್ ನಮಗೀಗ ಆಳುಗಳಿಗೆ ನಮಗೆ ಮಿಕ್ತತಿ ಆಗೋಳು ಮಿಕ್ತತಿ ಅಂದ್ರೆ 1 ಸಲ ಪ್ರೇ ಮಾಡ್ತೇವೆ ರೀ. ಉಳ್ಕಾದವ್ರು ನಮ್ಮ ಆಜುಬಾಜು ಮಾಡ್ತಾರೆ. 1 ವರ್ಷದಾಗ 2-3 ಸಲ ಹೊಡಿತಾರೆ. ಅದರಿಂದ ದನಗಳು ಇಪ್ಪಟ್ಟೈತೆ ಹೇಳಿದ್ರಿ ಅವರು ಡಾಕ್ಟರ್ ಸಾಹೇಬ್ಗಳು ನಿಮ್ಗೆ ಕಟ್ಟಂಗಿಲ್ಲ ದನಗಳು. ನಮ್ಮ ದನಗಳದಕ್ಕೆ ತೊಂದರೆನೇ ಇಲ್ಲರಿ. ಅಂದ್ರೆ ಈಗೇನು ಕಸದ ಔಷಧ ಹೊಡೆದಿರ್ತಿದ್ರಿ, ಹುಲ್ಲಿನ ಮೇಲೆ ಏನು ಔಷಧ ಹೊಡೆದಿರ್ತಿದ್ರಿ, ಅಥವಾ ಮೇವಿನ ಬೆಳೆಗಳ ಮೇಲೆ ಏನು ಔಷಧ ಬಿದ್ದಿರ್ತಿತ್ತು, ಅದನ್ನ ತಿಂದಂತಹ ದನಗಳು ಕಟ್ತಾ ಇರಲಿಲ್ಲ, ಅದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಸಮಸ್ಯೆ ಆಗಿತ್ತು ಸರ್, ಅದು ದೊಡ್ಡ ಸಮಸ್ಯೆ ಆಗಿತ್ರಿ. ನಾವು ಇಲ್ರಿ ಹೊಡೆದಗಳೇ ಹೊಕ್ಕಿತ್ತಲ್ರಿ ಅದನ್ನ, ಇಲ್ರಿ ಅದು ಭೂಮಿಯಾಗ ಉಳ್ಕೋತ ತಿಳಿದ್ರಿ ಸರ್, ಭೂಮಿಯಾಗ ಉಳ್ಕೋತೈತಿ ನಿಮ್ಗೆ ಒಟ್ಟು ಕಂಟಿನ್ಯೂ ಅದನ್ನ ಬಿಡ್ಲಿಕ್ಕೆ ನಿಮ್ಮ ದನಗಳಾಗಲಿ ನಿಮಗೂ ಸೈಡ್ ಪೇಟೆ ಅಂತ ತಿಳಿದ್ರಿ. ನೀವು ಅದ್ರೊಳಗೆ ಬೆಳೆ ಯೂಸ್ ಮಾಡೋದ್ರಿಂದ ಬಾಳೆಹಣ್ಣ ಆಗಲಿ, ನಾವು ಏನು ಕಾಯಿಪಲ್ಲೆ ಆಗಲಿ, ನಿಮ್ಮ ಭೂಮಿಯಾಗ ನಿಮಗೂ ಇಪ್ಪೇಟೆ ತಿಂದ್ರಿ, ದನಗಳು ಹೆಂಗೆ ಇಪ್ಪೇಟೆ ಐತಲ್ರಿ, ಮನುಷ್ಯರಿಗೆ ಇಪ್ಪೇಟೆ ಐತೆ ತಿಳಿದ್ರು. ನಾವೀಗ ಅದನ್ನು ತಿಳ್ಕೊಂಡು ಮನುಷ್ಯರಿಗಾಗಲಿ ಅದಾಗಲಿ ಒಟ್ಟು ನಮಗೇನು ಕಾಯಿಪಲ್ಲೆ ಬೇಕಾದ್ರೆ ಮನೆಗೆ ಒಂದು ಸಾಲ ಹಚ್ಕೋತೀವ್ರಿ, ಹಚ್ಕೊಂಡು ಒಟ್ಟು ನಾವು ಅದು ಸಾವಯವದ ತಿಪ್ಪಿ ಗೊಬ್ಬರ ಹಾಕಿರಿ ಒಂದು ಬೋದ್ ಮಾಡಿದೆ ಅಂದ್ರೆ ಸರ್ ಅದ್ರ ಮ್ಯಾಗ ಬೇಕಾದ ಬೆಳೆ ಮಾಡಿರಿ, ಒಟ್ಟ ರೋಗನೂ ಬರೋದಿಲ್ಲ ರೀ. ಈಗ ಆಕಳು ಗೋ ಮಾತ್ರ ಹೊಡಿದ್ರಿ, ಆಮೇಲೆ ಮತ್ತೆ ಇದು ಜೀವಾಮೃತ ಮಾಡಿರ್ತೇವೆ ರೀ, ಅದನ್ನು ಹೊಡಿದ್ರಿ, ಗೋಕೃಪ ಅಂತ ಹೊಡೆದ್ರೆ ಬೆಳೆಗಳು ಭಾಳ ಸದ್ರ ಇಡ್ತಾವೆ. ಒಂದು ಕೆ ಜಿ ಬೆಳೆ ಗಿಡ 4 ಕೆಜಿ ಹಾಕತ್ರಿ, ಈ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆದು 1 ಕೆಜಿ ಹಾಕಿತ್ತು ಅದು 4 ಕೆಜಿ ಬರ್ತದ್ರಿ. ಈಗೇನು ಹುಲ್ಲಿನ ಔಷಧ ಏನು ಬಳಸ್ತಾ ಇದ್ರಲ್ಲ, ಅಲ್ಲಿ ಎಲ್ಲ ಕಡೆ ಸುತ್ತಮುತ್ತಲು ಎಲ್ಲ ಇದೇ ಸಮಸ್ಯೆ ಐತೆ, ದನಗಳ ಮೇಲೆ ಇದೇ ಪರಿಣಾಮ ಆಗ್ತೈತೆ? ಹಾಂ, ಇದೇ ಐತಿ ಸರ. ಯಾರು ಅದನ್ನು ನಾವು ಹೇಳಿದ್ರೆ ಒಪ್ಕೊಳಾಗ್ತೀರಿ ಸರ್? ಹಂಗೆ ಹೇಳ್ತಾರೆ ಅವ್ರಿಗೆ ತಲೆ ಕೆಟ್ಟ ಸಾವಯವ ಅಂತ, ಏನು ಇವ್ರು 100 ವರ್ಷ ಬದುಕವ್ರದಾರ ಅಂತ ಹೇಳ್ತಾರೆ ಸರ್. ನಾವು ಹಂಗೆ ನಾನು ಏನು ಹೊಡೆದ್ಬಿಡೋದು ಕಷಾಯ ಅಂತ ಯಾರು ಅಂತ ಹೇಳ್ತಾರೆ ಸರ್. ರೈತರನ್ನು ಸ್ವಲ್ಪ ತಲೆವಾಣಿ ಇಲ್ರಿ, ಹೇಳಿದ್ರೆ ಒಬ್ಬರು ಆಜು ಬಾಜು ತಿಳ್ಕೊಬೇಕು ಸರ್, ಒಬ್ಬರಿಂದ ಒಬ್ರು ಯಾರು ತಿಳ್ಕೊಳಕ್ತ ಯಾರಿಲ್ರಿ. ಒಟ್ಟು ಅವ್ರಿಗೆ ಏನಾಗ್ಬೇಕ್ರಿ, ಕಸದೆಣ್ಣೆ ಹೊಡೆದು ಹೋಗಿ ಮನ್ಯಾಗ ಕೂತ್ಬಿಡ್ರಿ, ಒಟ್ಟು ಶ್ರಮ ಕುರ್ಪಿ ತೊಗೊಂಡು ಕೆತ್ತಬೇಕಂತ ಯಾರ್ದು ಇಲ್ರಿ, ಅಂತ ತಿಳ್ಕೊಬೇಕು. ನಮ್ಗೆ ಸೈಡ್ ಇಫೆಕ್ಟ್ ಐತೆ ಅಂತ ಹೇಳ್ರಿ. ಈ ರಾಸಾಯನಿಕಗಳು ವಿಶೇಷವಾಗಿ ಏನು ಕಳೆನಾಶಕ ಬರ್ತಾವಲ್ಲ ಹುಲ್ಲಿನ ಮೇಲೆ ಏನು ಹೊಡಿತಿರಲ್ಲ, ಅದು ಭಾಳ ಡೇಂಜರಸ್, ಅವು ಎಲ್ಲ ಭಾಳಷ್ಟು ದುಷ್ಪರಿಣಾಮ ಉಂಟು ಮಾಡ್ತಾವೆ. ಅದು ಬೆಳೆ ಅಂತೂ ಹಾಳಾಗ್ತದೆ, ಅಂದ್ರೆ ಹುಲ್ಲಂತೂ ನಾಶ ಆಗ್ತದೆ ಒಪ್ಪೋಣ, ಆದ್ರೆ ಅದ್ರ ಜೊತೆಗೆ ಬೆಳೆ ಮೇಲೆ ಪರಿಣಾಮಗಳಿರ್ತಾವೆ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಭೂಮಿ ಏನದಲ್ಲ, ನೆಲ ಏನದಲ್ಲ, ಅದರೊಳಗೆ ಏನು ಜೀವಂತ ಸೂಕ್ಷ್ಮಾಣುಗಳಿರ್ಬೋದು ಅಥವಾ ನಿಮ್ಮ ರೈತ ಮಿತ್ರ ಕೀಟಗಳಿರ್ಬೋದು, ಅವು ಕೂಡ ಹಾಳಾಗಿ ಹೋಗ್ಬಿಡ್ತಾವೆ. ಅದ್ರ ಜೊತೆಗೆ ಮಣ್ಣಿನ ರಚನೆ ಏನಿರ್ತೈತಲ್ಲ, ನೀರು ಹಿಡಿಯುವಂಥ ಒಂದು ಶಕ್ತಿ ಇರ್ಬೋದು, ನೀರು ಬಸಿಯುವಂಥ ಒಂದು ಶಕ್ತಿ ಇರ್ಬೋದು, ಪೋಷಕಾಂಶಗಳನ್ನು ಕೊಡುವಂಥ ಒಂದು ಶಕ್ತಿ ಇರ್ಬೋದು, ಎಲ್ಲ ಸಂಪೂರ್ಣವಾಗಿ ಹಾಳಾಗಿ ಬಂಜೆಯಾಗಿ ನೆಲನೂ ಬಂಜೆ ಆಗ್ತದೆ. ಅದ್ರ ಜೊತೆಗೆ ನೀವೇನೀಗ ಹೇಳಿದ್ರಲ್ಲ ಈ ಒಂದು ಸಮಸ್ಯೆ, ಇದು ಕೂಡ ಜಾನುವಾರುಗಳಲ್ಲೇ ಆಗಿರ್ಬೋದು, ಕುರಿ ಆಡುಗಳಲ್ಲೇ ಆಗಿರ್ಬೋದು, ಯಾವ ಮೇವು ತಿಂತಾವ ಅವುಗಳಲ್ಲಿ ಇದು ಸಮಸ್ಯೆ ಉದ್ಭವ ಆಗೇ ಆಗ್ತದೆ. ಅದಕ್ಕೆ ಈ ವಿಚಾರದ ಕಡೆ ನಮ್ಮ ರೈತ ಬಾಂಧವರೆಲ್ಲ ಗಮನ ಕೊಡಬೇಕು. ವಿಶೇಷವಾಗಿ ಎಲ್ಲಿ ಸಾಧ್ಯದ ಅಂಥ ಪ್ರದೇಶದೊಳಗೆ ನಾವು ಕಳೆನಾಶಕಗಳನ್ನು ಉಪಯೋಗ ಮಾಡಲಾರ್ದೆ ಸಾಧ್ಯ ಆದಷ್ಟು ಕೈಯಿಂದ ಕಳೆ ತೆಗೆಯುವಂಥದ್ದು ಅಥವಾ ಕೂಲಿಯಾಳುಗಳನ್ನು ಉಪಯೋಗ ಮಾಡಿಕೊಂಡು ಕಳೆ ತೆಗೆಯುವಂಥ ಒಂದು ಕೆಲಸವನ್ನು ಮಾಡಬೇಕು. ಇದು ಭಾಳ ಒಳ್ಳೆಯ ವಿಚಾರ ತಾವು ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಇದನ್ನು ನಿಮ್ಮ ಸುತ್ತಮುತ್ತಲ ರೈತರಿಗೆ ಇದ್ರ ಬಗ್ಗೆ ಏನಾದರೂ ತಾವು ಹೇಳಿರಿ? ಹೇಳಿವಿ ಸರ್. ನಮ್ಮ ಫ್ರೆಂಡ್ ಸರ್ಕಲ್ ಕೇಳ್ತಾರೆ ಸರ್, ಆಜುಬಾಜು ಮಂದಿ ಕೇಳಲ್ಲ, ಫ್ರೆಂಡ್ ಸರ್ಕಲ್ ನಾವು ಆಗಿದ್ದು ಘಟನೆ ಕೇಳಿದ್ರೆ ನಮ್ಮ ಅವ್ರಿಗೆ ಇದ್ದವ್ರಿಗೆ ಹೇಳಿವ್ರಿ. ಹಿಂಗೆ ಅವ್ರಿಗೆ ಇವ್ರಿಗೆ ಹೇಳಿದ್ರೆ ಯಾರು ಸ್ವಲ್ಪ ಹೋಗ್ತಾರೆ ಸರ್, ಮತ್ತು ಅವರು ಅದನ್ನ ನಾವೇನು ಮಾಡ್ತೀವಿ, ಖುಲ್ಲಾ ಜಾಗ ಎಲ್ಲಿ ಅನಿಸತಿ ಒಂದಿಟ್ಟು ಅದರ ತ್ರಾಸ ತೊಗೊಂಡು ಅಲ್ಲಿ ಸರ್ಕಾರ ಹುಲ್ಲು ಹಚ್ಚೋದು, ಅಲ್ಲಿ ಯಾವುದೋ ಒಂದು ಗಿಡಗಂಟೆ ಅಲ್ಲಿ ಅಲ್ಲಿ ನಡೆಸ್ಬೇಕ್ರಿ, ಅಂದ್ರೆ ಕಸ ಆಗಂಗಿಲ್ಲರಿ. ನಾವು ಅದಟ್ ನಮ್ಮ ಒಡ್ಡ ಒಬ್ಬರಿಗೆ ಒಂದ್ಸಲ ಕೆತ್ತಕೊಂಡು ಆಮೇಲೆ ಅದು ಕಟ್ಟು ಏನರ ಒಟ್ಟು ಅಲ್ಲಿ ಆಕಾರ ಮಾಡ್ತಿರ್ಬೇಕ್ರಿ, ಅಂದ್ರೆ ಕಸಗಳು ಆಗಂಗಿಲ್ಲರಿ ಭೂಮಿಗಳು. ನಾವು ಮೇವು ಈಗ ಸರ್ಕಾರ ಹುಲ್ಲು ಇರುತ್ತೆ, ಎಲ್ಲಿ ಜಾಗ ಕಮ್ಮಿ ಹತ್ತಿ ಕರಿಕೆಣ್ಣಿ ಹೊಡಿಬೇಕಂತಿರ್ತಾರಲ್ಲ ಸರ್, ಅಲ್ಲಿ ಸರ್ಕಾರ ಹುಲ್ಲು ಹಚ್ಕೊಂಡ್ಬಿಡಿದ್ರು, ಅದಕ್ಕೆ ಕೆತ್ತಿ ಒಂದ್ಸಲ ಸರ್ಕಾರ ಹುಲ್ಲು ಹಚ್ಕೊಂಡ್ಬಿಟ್ರೆ ಜಡ್ಡು ಕೇಳ್ತೀವಿ, 4-5 ವರ್ಷ ಆರಾಮ್ ಬರ್ತದೆ ಸರ್. ನಮಗೆ ನಾವು ಒಟ್ಟು ಮಾಡ್ತೇವೆ ರೀ, ಒಟ್ಟೆಲ್ಲಿ ಭೂಮಿ ದಾರಿ ದಂಡೆಗೆ ಅಲ್ಲಿ ನಮ್ಮ ಒಡ್ಡು ತೊಳಿ ಅಲ್ಲಿ ಎಲ್ಲ ಕಡೆ ರೀ. ನಮ್ಗೆ ಕರಿಕಾಗಲ್ಲಿ ಕರಿಕೆ ಅಂತಲ್ಲಿ ಹಚ್ಬಿಟ್ರು ಸರ್, ಕರಿಕೆನೂ ಹೇಳಂಗಿಲ್ಲ ಸರ್, ಒಟ್ಟು ಯಾವುದು ಕಸಗಡೆ ಹೇಳಂಗಿಲ್ಲ. ಸರ್ಕಾರ ಹುಲ್ಲು ಹಚ್ಚಿ ನಮ್ಮ ದನಗಳು ಬದುಕುತ್ತಾವ ರೀ, ಈ ಕಡೆ ನಮಗೆ ಎಣ್ಣೆ ಹೊಡೆದು ಅವಶ್ಯಕತೆನಿಲ್ಲ ರೀ, ಈ ಕಡೆ ಹಾಲು ನಾಕವ್ರಿ ಎಲ್ಲ ನಮ್ಗೆ ದನಗಳು ಹೆಚ್ಚತ್ತಿ ಕಟ್ಟೋದ್ರಿಂದ ರೀ, ನಮ್ಮ ಭೂಮಿಗೆ ನಮ್ದು ತಿಪ್ಪೆ ಗೊಬ್ಬರ ಹಾಕೋದು ಅನುಕೂಲ ಆಗದ್ ರೀ. ನಾವು ಸರ್ಕಾರ ಗೊಬ್ಬರ ಭಾಳ ಕೊಂಡು ತರದ್ಕ ಮಾಡೇವ್ರಿ. ಈಗ ನಾವು ಎಷ್ಟು ಸರ್ಕಾರ ಹುಲ್ಲು ಹಚ್ಚಿ ನಾವು ಎಷ್ಟು ಇದು ಮಾಡ್ತೇವೆ ಅಟ್ ಮೇವು ಉಳಿತಾಯ ಆಗತ್ತೆ ಸರ್, ನಾವು ತಿಪ್ಪಿ ರೆಡಿ ಆಗತ್ತೆ, ನಮ್ಗೆ ಗೊಬ್ಬರ ರೆಡಿ ಆಗತ್ತೆ ನಮ್ಮಲ್ಲಿ, ಅದನ್ನು ಓದ್ ಭೂಮಿಗೆ ಹಾಕ್ತೇವ್ರಿ, ನಮ್ಗೆ ಭೂಮಿಗೆ ಎಣ್ಣೆನೂ ಭಾಳ ಸ್ಪ್ರೇ ಮಾಡಂಗಿಲ್ಲ ರೀ, ಸರ್ಕಾರ ಗೊಬ್ಬರನೂ ಭಾಳ ಆಗಂಗಿಲ್ಲ ರೀ. ಸುಮ್ಮ ಮನೆಯವರು ನಮ್ಮ ಹಿರಿಯರ ಒತ್ತಿಗೆ ಪೂರ್ವಕವಾಗಿ ಒಗಿತೇವ್ರಿ, ಸುಮ್ಮ ಒಟ್ಟು ಒಗೆದೇವ ನಂಗೆ ಅವ್ರ ಕಣ್ಣಿಗೆ ಕಾಣಲಿ ಅಂತೇಳಿ ನಾವು ಅಂದ್ರೆ ಸರ್ಕಾರ ಗೊಬ್ಬರ ಭಾಳ ಯೂಸ್ ಕಮ್ಮಿ ಮಾಡ್ತೇವೆ. ಅವ್ರಿಗೆ ಹೇಳ್ಬೋದಲ್ಲ, ನೀವು ಮನೆಯವ್ರಿಗೆ ಹೇಳ್ಬೋದಲ್ಲ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಬಾರ್ದು ಅಂಥೇಳಿ, ಅವ್ರಿಗೂ ಒಂದು ತಿಳಿಸ್ಕೊಟ್ರಪ್ಪ ಅಂತಂದ್ರೆ ಅವರಿಗೂ ಹೌದಲ್ಲ ನೀವು ಹೇಳೋದು ಬರೋಬರಿ ಅದ ಅಂತ ಅನಿಸ್ತದೆ ಅವರಿಗೆ. ಅನಂತ ಸರ್, ಆಜುಬಾಜಿನವ್ರು 10 ಪಕೆಟ್ ಒಗಿತಿರ್ತಾರೆ ಸರ್, ಇಲ್ಲರಿ ಅವ್ರಿಗೆ ಮನವರಿಕೆ ಅದ 10 ಪಕೆಟ್ ಒಗಿತಾರೋ, ನೀವು 4 ಪಕೆಟ್ ಒಗಿರ್ತಾರೆ ಅವ್ರು. ಹಿಂಗೆ ಅವ್ರು ಏ ಅವ್ರು 3 ಪುಟಿನ ಸಾಲ ಕಬ್ಬು ಕೊಡ ಹೇಳ್ತಾರೆ, ನೀವು 8 ಪುಟಿನ ಕಾಲು ಕೊಡಿದ್ರೆ ಹೊಲ ಮಾಡ್ತೀರಂದ್ರಿ ಸರ್ ನಮಗೆ. ಈಗ 4 ವರ್ಷನಾಗ ಅವ್ರು ಇಂಪ್ರೂವ್ ಆಗಿದ್ದು ನಾವು ಇದು ನೋಡಿ ಅವ್ರು ನಮಗೇನು ಹೇಳೋದು ಬಿಟ್ಬಿಟ್ರೆ ಸರ್. ಈಗ ಅವ್ರು ಏನಂದ್ರಿ, ನಾವು ಹೊಲದಾಗ ಏನು ಆಟ ಮಾಡಬೇಡ್ರಿ, 2 ಸಾಲ ಕೊರಿ ಅಂದ್ರೆ ಹಿರಿಯರ್ಬಿನಾಗ ರೀ, 8 ಪುಟ್ನ ಮತ್ತು ಅದು ಭಯಂಕರ ಹಿಂಬಾಗಿಬಿಡ್ತೀರಿ. ಅದ್ರೊಳಗೆ ಅವ್ರು ಆದಾಯ ಬರೋದು ನೋಡಿ ಅವ್ರಾಗ ಆಗಿಬಿಟ್ಟಾರೆ ಸರ್. ಮತ್ತೊಬ್ರಿಗೆ ಹೇಳ್ತಾರೆ ರೀ, ಈಗ ಅವರ ಈಗ ಮೊದಲು ಬೇ ಅವ್ರ ರೀ, ಈಗ 4 ಫುಟ್ ಇದ್ದದನ್ನು ನೀವು 8 ಫುಟಿಗೆ ಬಂದ್ರಿ, ಇದು ಹೆಂಗೆ ನಿಮಗೆ ಬದಲಾವಣೆ ಹೆಂಗೆ ಮಾಡಬೇಕು ಅಂತ ಅನ್ನಿಸ್ತು? ಇಲ್ಲ ಕಡಿಮೆ ಆಗ್ತದೆ ಇದು, ಇದರಿಂದ ನಾವು ಹೆಚ್ಚಿಗೆ ಬಂದೀವಪ್ಪ ಅಂತಂದ್ರೆ ಹೆಚ್ಚಿಗೆ ಇಟ್ಟಿವಿ ಅಂತಂದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಹೆಂಗೆ ತಿಳ್ಕೊಂಡ್ರಿ ಸರ? ನಾವು ಅವಾಗ ಏನು ಮಾಡಿದೇವ್ರಿ, ಈಗ ಮೊದಲು ನಮ್ಮ ಮನೆಯಲ್ಲಿ ಹಿರಿಯರು 3 ಪುಟ್ ಕೊರಿತಿದ್ರಿ, 3 ಪುಟ್ ಕೊರಿಯಾನ ಏನು ಮಾಡಿದೇವ್ರಿ, ಆಮೇಲೆ 4 ಪುಟ್ ಕೊರೆದ್ರೆ ಹಿಂಬಕ್ಕತ್ತಿ. ಅವಾಗ 4 ಪುಟ್ ಕೊರಿಯಾನ ಏನಾಗ್ರಿ, ಸ್ತ್ರೀ ಗಳೇಕ್ಕೆ ಅನುಕೂಲ ಆದ್ರಿ, ಸಣ್ಣ ಗಾಡಿ ಟ್ಯಾಕ್ಟರ್ಗಳು ಬಂದಿದ್ದವು ರೀ ಹೊಡೆಯಕೊತ್ತ. ಅವಾಗ ಅವನ್ನ 3 ಪುಟ್ ಕೊರೆದಾಗ 4 ಟನ್ ಬಿತ್ತುರಿ, 4 ಪುಟ್ ಕೊರೆದಾಗ 4 ಟನ್ ಬತ್ತರಿ. ಅಲ್ಲಿ ನಾವು ಏನು ಮಾಡಿದೇವ್ರಿ, ಮನೆಯಾಗ ನಮ್ಮ ಮನಾರ್ದಾರ ರೀ, ಮಾತಾಡ್ಕೊಂಡು 5 ಪುಟ್ ಕುರಿನೂ ಏಟು ಬೀಳ್ತದತ್ತೆ, ಸುಮ್ಮ 1 ಎಕರೆ ಟ್ರೈ ಮಾಡಿದ್ರಿ ನಾವು, ಮತ್ತು 4 ಟನ್ ಬಿತ್ತರಿ ಅದು. ಆಮ್ಯಾಗ ಗೊತ್ತಾದ್ರೆ ಅವ್ನು 5 ಪುಟ್ ಕೊರೆದಾಗ ಒಳಗೆ ಸಣ್ಣಂಗಿ ಕ್ರಾಸ್ ಬೆಳೆ ಮಾಡಿದ್ದೀವಿ ರೀ, ಒಳಗಟ್ಟು ಮೇವು ಹಾಕೋದು ಅದನ್ನು ಇದನ್ನು ಏನೇನು ಬೆಳೆ ತೊಗೊಂಡ್ರೆ ಒಂದು ಬೆಳೆ ಬತ್ತರಿ ಅದ್ರೊಳಗೆ. ಆಮೇಲೆ ನಾವು ಏನು ಮಾಡಿದ್ದೀವಿ ರೀ, ಹಿಂಬಾಲ್ತಿ ಮಾಡಿದರೆ ಇದ್ರೊಳಗೆ ಬೆಳೆ ಬರ್ತಂದು ಗೊತ್ತಾಗ್ತೀರಿ ನಮಗೆ. ಅಲ್ಲಿ ಗೊತ್ತಾಗ ಏನು ಮಾಡಿದ್ದೀವಿ ರೀ, 8 ಪುಟ್ ಕೊರೆದ್ಬಿಟ್ಟೇವ್ರಿ. 8 ಪುಟ್ ಕೊರೆದಾಗ ರೀ, ನಾವು 4 ಎಕರೆ ಏನು ಉತ್ಪನ್ನ ಮಾಡ್ತೀವಿ ಅಂದ್ರೆ 8 ಎಕರೆ ಉತ್ಪನ್ನ ತಗೊಂಡು ನಮ್ಗೆ ಲಾಭಾಂಶ ಬರಾಕತ್ತೆ ಸರ್. ಅವಾಗ ತಿಳ್ಕೊಂಬಿಟ್ಟೇವ್ರಿ ನಾವು ಇದ್ರೊಳಗೆ ಲಾಭ ಐತೆ ಅಂತೇಳಿ, ನಮ್ಮ ಇನ್ನೊಂದ್ರೆ ರೈತರಿಗೆ ಹೇಳಿದ್ರಿ, 4 ಮಂದಿ ದೋಸ್ತುಗಳಿಗೆ, ನಮ್ಮ ಆಜುಬಾಜು ನಾವು ಹೇಳಿ ಅವ್ರಿಗೆ 4 ಮಂದಿ ಹೇಳಿದೇವ್ರಿ, ಏ ಇಲ್ರಿ ನಾವು ಮಾಡಂಗಿಲ್ರಿ ಅಂದ್ರೆ ಅವರು, ನೋಡ್ರಿ ನಿಮ್ಮ 4 ಟನ್ ಕಬ್ಬು ಬೆಳದೈತೆ ಅಂದ್ರೆ ನೀವು ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ. ಅವ್ರೇನು ಮಾಡಿದ್ರಿ, ನಿಮ್ಮ ವಿಶ್ವಾಸ ಐತ್ರಿ ಹಸ್ತೀವ್ರಿ ಅಂದ್ರೆ ಅವ್ರನ್ನ 8 ಪುಟ್ ಸಾಲ್ ಕಬ್ ಕೊಡ್ತಿದ್ರಿ ಹಚ್ಚಾಕ್ರಿ, ಅವ್ರ ಹೊಲಕ್ಕೆ ಹೋದೇವ್ರಿ ನಮ್ಮ ಮಗದಿ ಕಾಸು ದೋಸ್ತ್ರಿ ಹೇಳಿದೇವ್ರಿ, ನೀವು 8 ಪುಟ್ನ ಸಾಲ್ ಕಬ್ ಕೊರೆದ್ರಿ ಅಂದ್ರೆ 4 ಪುಟ್ನ ಅಂದ್ರೆ ಕೊರೆದ್ರಿ ಈಗಾಗಲೇ. ಅವಾಗ ಏನು ಹೇಳಿದ್ರಿ, ನಾವು 8 ಪುಟ್ ಕಬ್ ಸಾಲ್ ಹಚ್ಚಿರಿ, ಅದನ್ನ 4 ಟನ್ನಿಗೆ ಕಂಬಿತ್ತ ನಾವು ಹಾಕೊಡಿ ಜಾಬ್ದಾರಿ ನಮ್ದು ತಿಳಿದೇವ್ರಿ. ಹಿಂಗೈತಿರಿ ಅಂದ್ರೆ ನಿಮ್ಮ ಧೈರ್ಯದ ಮ್ಯಾಗ ನಿಮ್ಮ ಅಕೌಂಟಿಗೆ ನಿಮ್ಮ ಹೆಸರಲ್ಲಿ ನಮ್ಗೆ ಕಬ್ ಕಳಿಸ್ತಿಡ್ತೀವಿ ಅಂತ ಅವ್ರಿಗೆ ವಿಶ್ವಾಸ ಹೇಳಿದೇವ್ರಿ, ಒಟ್ಟು ನಂಬಾಗ್ತಾ ಇರೋದಿಲ್ಲರಿ ಅವರು. ಅಲ್ಲದೆ ಏನು ಮಾಡಿದ್ರಿ ಸರ್, ಅವ್ರಿಗೆ 4 ಪುಟ್ ಸಾಲ್ ಕಬ್ ಕುಡಿದ್ರಿ, 8 ಪುಟ್ ಮಾಡಿ ಕಬ್ ಹಚ್ಚಿದ್ರಿ, ಕಬ್ ಹಚ್ಚದೊಳಗೆ ಟಮಾಟಿ ಹಚ್ಚಿಬಿಟ್ರಿ ಸರ್ ಅವರು. ಟಮಾಟೆ ಚೆನ್ನ ಎಕರೆಗೆ 2 ಲಕ್ಷ ರೂಪಾಯಿ ಟಮಾಟಿ ತೆಗೆದ್ರಿ ಅವ್ರು, 1 ಎಕರೆ ಇದೆ ಸರ್. ಈಗ ಮಾತಾಡೋದು ನಾವು 4 ಎಕರೆ ಅವ್ರು ಸಾಲ್ ಕೊಡ್ತಿದ್ರಿ, ಇನ್ನು 2 ಲಕ್ಷದಂಗೆ ತೆಗೆದ್ರಿ, 2 ಲಕ್ಷ ರೂಪಾಯಿ ಉತ್ಪನ್ನ ತೊಗೊಂಡ್ರಿ, ಹೊಳೆ ತೆಗೆದು ಅದರ ರೊಕ್ಕ ಆದಾಯ ಬಂದಿದ್ದು 1 ಲಕ್ಷ ರೂಪಾಯಿ ಬರೀ ಅವ್ರ ತಿಪ್ಪಿ ಗೊಬ್ಬರ ಅವ್ರು ಮಣಸಿ ಬಂದಿದ್ದು ಖರ್ಚು ಮಾಡಿಬಿಟ್ರಿ ಸಾವಯವದಾಗ ಅವರು ರೀ. ಹೊಳೆ 60 ಟನ್ ಎಕರೆಗೆ ಕಬ್ಬು ಬಿತ್ತರಿ ಅವ್ರು, 20 ಟನ್ ನಮಗೆ ಕಳಿಸಿರಲಿಲ್ಲ ತಂದೆಯವ್ರಿ, ನಾವು ಹುಡುಗಾಟ ಮಾಡಿದ್ರಿ ಸರ್ ಅವ್ರಿಗೆ. ಇಲ್ಲರಿ ನೀವು ಇದನ್ನ ಮಾಡೋದ್ರಿಂದ ನಮಗೆ ಭಾಳ ಲಾಭ ಅನಿಸ್ತಿ, ನಾವು ಇಂಥ ಇಂಪ್ರೂವ್ ಆಗುವಂಥ ಚಾನ್ಸನ್ಸ್ ಕಾಣ್ತೀವ್ರಿ, ಇಂಥದ್ದು ಮಾಡೋದ್ರಿಂದ ಭಾಳ ಒಳ್ಳೆಯದು ತಿಳಿದ್ರಿ ಅವರು. ಈಗ ನೋಡಿರಿ ಸರ್, ನನಗೆ 1 ಎಕರೆಗೆ ರೀ 2 ಲಕ್ಷ ರೂಪಾಯಿ ತಮಾಟಿ ತೊಗೊಂಡ್ರಿ ಸರ್ ಅವರು, 60 ಟನ್ ಕಬ್ ಅಂದ್ರೆ ರೀ, ಅವ್ರು ಮೊದಲು 40 ಟನ್ ಕಬ್ ಬೀಳ್ತೈತ್ರಿ ಸರ್, ಮತ್ತು 60 ಟನ್ 20 ಟನ್ ಕಬ್ ಹೆಚ್ಚಾತ್ರಿ, 2 ಲಕ್ಷ ರೂಪಾಯಿ ಉತ್ಪನ್ನ ಬತ್ತರಿ ಅವ್ರಿಗೆ. ಅವ್ರ 2 ಲಕ್ಷ ರೂಪಾಯಿ ಉತ್ಪನ್ನದಾಗ ರೀ 1 ಲಕ್ಷ ರೂಪಾಯಿ ಖರ್ಚು ತೆಗೀನ್ರಿ ನಾವು, ತಮಾಟಿಗೆ ಬತ್ತು ಎಲ್ಲ ಬತ್ತರಿ, 20 ಟನ್ನಿಂದ ಕಬ್ಬಿಂದ ಹೆಚ್ಚಾತ್ರಿ, 1 ಲಕ್ಷ ರೂಪಾಯಿ ತಮಾಟಿ ಸಿಗ್ತಾವ್ ರೀ. ಎಲ್ಲ ಖರ್ಚು ವರ್ಷ ತೆಗೆದು ಯಾರು ನಮ್ಗೆ 2 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಸರ್ 1 ಎಕರೆದು ಅಂದ ಲಾಭ? 10 ಸಾರಿ ಕುಡಿದೋಗಲ್ರಿ ಯಾರಿಗೆ. ನಮ್ದು ಹಂಗಾಗಿದೆ ಸರ್, ಹಂಗಾಗಿ ನಮ್ಗೆ ಲಾಭ ಅನಿಸೈತ್ರಿ ಸರ್. ಹಿಂಗೆ ರೈತರು ಎಲ್ಲರೂ ಹಿಂಗೆ ಮಾಡಿದ್ರೆ ಭಾಳ ಚಲೋ ಅಂತ ಅನ್ಸದೆ ಸರ್. ಈಗ ನಿಮ್ಮ ಸುತ್ತಮುತ್ತಲ ರೈತರೇನಿದ್ದಾರೆ, ಈಗ ನೀವು ಮಾಡಿದಂಥ ಪ್ರಯೋಗನೂ ನೋಡಿದಾರೆ ಅವ್ರು, ಸುತ್ತಮುತ್ತಲು ಎಲ್ಲರೂ ನೋಡಿದ್ದಾರೆ, ಅದನ್ನು ಕೆಲವರು ಬದಲಾವಣೆ ಮಾಡ್ಕೊಂಡಿರ್ಬೋದು, ಇನ್ನು ಸಾಕಷ್ಟು ಜನ ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ತಮ್ದು ಏನೋ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಕೃಷಿ ಒಳಗೆ? ಹಾಂ, ಮಾಡ್ಕೊಳಕ್ಕೆ ಸರ್. ಈಗ ಒಂದು 4 ಮಂದಿ ಮಾಡಿದ್ದಾರೆ ಸರ್, ಈ ಸಲ ಏನಂತಾರೆ, ನಾವು ಕಬ್ ತೆಗೆದು ನಿಮ್ಗೆ ನೋಡಿ ನಾವು ಮಾಡಕತ್ತೀರಿ, ನಮ್ಗೊಟ್ಟು ಹೆಲ್ಪ್ ಹೇಳಕತ್ತೀರಿ ಅಂತ ನಾವು ಹೇಳಿವ್ರಿ ಸರ್ ಅವ್ರಿಗೆ. ಹೆಲ್ಪ್ ಹೇಳ್ತೇನೆ ಯಾಕೆಂದ್ರೆ, ನೀವು ನಿಮ್ಮ 1 ಕುಳೆ ಕಬ್ ತೆಗಿಯೋತಕ್ಕೆ ನಮ್ಮ ಜಾಬ್ದಾರ ತಿಳಿನ್ರಿ, ನಾ ಯಾರೋ ಮಾಡಿದ್ರು 1 ಕುಳೆ ಕಬ್ ಕಟಾವ್ ಹೋಗೋದಕ್ಕೆ ನಿಮ್ಗೆ ಏನು ಹೆಲ್ಪ್ ಬರ್ತದೆ, ನಮ್ದು ಆದ್ರೆ ಒಂದು ತಗದ ಬಿಟ್ಟು ನಿಮ್ಗೆ ಒಟ್ಟು ಮಾಡ್ಕೊಡ್ತೇವೆ ಅಂತ ಹೇಳಿ ಸರ್. ಯಾಕಂದ್ರೆ ಈಗ ಅವ್ರು ಹೋಗಿ, ಈಗ ಮತ್ತೊಂದು ಈಗ ನಾವು ಕೈಲಿಂದ ಏನು ಕೊಡಂಗಿಲ್ಲ ಸರ್, ಹಿಂಗೆ ಮಾಡತ್ ಹೇಳೋದಲ್ಲ ಸರ್, ಒಂದು 10 ನಿಮಿಷದಿಂದ ತೆಗದ್ರಿ, ಹೋದಾಗ ಆಮೇಲೆ ಕಡೆ ಹೋದಾಗ 10-15 ನಿಮಿಷ ಹೇಳಿಬಿಟ್ರೆ ಸಾಕ್ರಿ. ಅವ್ರು ಒಂದು ಮತ್ತು ಎಕರೆದ 4 ಟನ್ ಕಬ್ಬಳಲ್ಲಿ ಮತ್ತು 1 ಲಕ್ಷ 2 ಲಕ್ಷ ರೂಪಾಯಿ ಎಷ್ಟು ಆತು ಅಂದ್ರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗಿಬಿಡುತ್ತೆ ರೀ. ಹಿಟ್ ಮಾಡ್ಯಾವ್ರಿ ಸರ್, ನಾವು ಈಗ ಇಟ್ಟು ಹೇಳ್ಬೇಕಂದ್ರೆ 4-5 ಮಂದಿ ಕಬ್ ತೆಗೆ ಹಚ್ಚಾರ್ದಾರೆ ಸರ್. ನಮ್ಮ ಆಜುಬಾಜು ಬಂದ್ರಿ. ಈಗ ನೀವು ಕಬ್ಬಿನ ಅವಧಿ ಒಳಗೆ 3 ಬೆಳೆ ಕೆಲವೊಮ್ಮೆ ತೊಗೊಂಡ್ರಿ, 2 ಬೆಳೆ ಕೆಲವೊಮ್ಮೆ ತೊಗೊಂಡ್ರಿ, ಈ ಬೆಳೆ ಅವಧಿ ಸಣ್ಣ ಸಣ್ಣ ಬೆಳೆಗಳನ್ನು ಹೆಚ್ಚಿಗೆ ಬೆಳೆದು ಇನ್ನೂ ನಾವು ಹೆಚ್ಚಿನ ಸಂಖ್ಯೆ ಬೆಳೆಗಳನ್ನು ತೊಗೊಳ್ಬೋದಾ, ಹೆಂಗೆ ಅದನ್ನು ಏನಾದರೂ ಮಾಡಿರಿ? ಅದನ್ನು ಮಾಡಿವಿ ಸರ್, ಇದು ಕಲಂಗಡಿ ಮಾಡಿವಿ ಸರ್, ಹೊಳ್ಳಿ ಕ್ಯಾಬೇಜ್ ಮಾಡಿವಿ ಸರ್, ಈ ಉಳ್ಳಾಡಿ ಸ್ವಲ್ಪ ಲೇಟ್ ಆಕತ್ತೆ ಸರ್, ಉಳ್ಳಾಡಿ ಗೊಂಜಾಳ ಲೇಟ್ ಆಕತ್ತೆ ಸರ್. ನಮ್ಗೇನರ ನಮ್ಮ ಮಾಡೋ ನಮ್ಗೆ ಆಗ್ಲಿಕ್ಕಂದ್ರೆ ಗೊಂಜಾಳ ಹಾಕಿಬಿಡು ಸರ್. 8 ಪುಟ್ ಇರ್ತೈತಿ ರೀ, ಒಳಗೆ ಬಿತ್ತು ಮಿಷನ್ ಬರುತ್ತೆ, ನಾವೇ ಕೈಗಾಳ ಹಾಕ್ಬೇಕತ್ತೆ ಏನಾಗಲ್ಲ ರೀ. ತಾನ ಸಾಟಿ ಬರೀ ನಾವು ಒಂದು ಬೀಜ ಹಾಕಿಬಿಟ್ರೆ, ಬೀಜ ಗೊಬ್ಬರ ಹಾಕಿಬಿಟ್ರೆ ತಾನ ಗಳೆ ಹೊಡೆದು ನಾವು ಗಳೆ ಹೊಡೆದು ಇಡಿದ್ರು ಸರ್, ತಾನ ಬಿತ್ತು ಹೋಗಿಬಿಡುತ್ತೆ ಸರ್. ಬರೀ ನೀರು ಹಾಲಿನ ಮಡಿ ಇರ್ತೈತಿ, ಬರೀ ನೀರು ಬಿಡುತ್ತೆ ಸರ್. ನಾವು ಕಬ್ಬಿಗೆ ತೊಗೋತೈತಿ, ಈ ಕಡೆ ಗೊಂಜಾಳಕ್ಕೆ ಹೋಗತ್ತೀರಿ. ನಾವೇನು ಡ್ರಿಪ್ ಮಾಡ್ಬೇಕತ್ತೇನಿಲ್ರಿ, ಏನೂ ಇಲ್ಲರಿ ಅದ್ರೊಳಗೆ. ಬರೀ ನಾವು ಈಗ ಇಲ್ಲಿ ಡ್ರಿಪ್ ಮಾಡೋದವ್ರು ಇರ್ತಾರೆ ಸರ್ ಅದ್ರೊಳಗೆ. 8 ಪುಟ್ಟಿನ ಸಾಲ್ ಕಬ್ ಕೊರಿದ್ರಿ, ಒಳಗೆ ಕಬ್ ತುಳ್ಕೊಳ್ದ್ರಿ, ಇದನ್ನು ಹಾಲಿನ ಮಾಡಿ ಉಳ್ಳಾಡಿನ ಹಚ್ಕೋಬೋದು ರೀ. ಡ್ರಿಪ್ ಮಾಡಲು ಎಷ್ಟು ಮೀಟ್ರ್ ಅದಾವ ರೀ, ಡ್ರಿಪ್ ಮಾಡಿಯೂ ಬರ್ತಾವ ರೀ. ಡ್ರಿಪ್ ಮಾಡಿದ್ರೆ ಅದಟ್ಟು ಆದಾಯ ಹೆಚ್ಚಾಕತ್ತೆ ರೀ. ಯಾರ ಥರ ಬೆಳೆ ಬರ್ತೈತಿ ರೀ, ನಾವು ಏನು ರೀ ಕಾಯಿಪಲ್ಲೆ ಮಾಡೋದಾದ್ರೆ ಸ್ವಲ್ಪ ಡ್ರಿಪ್ ಹೆಚ್ಚಿಗೆ ಬೇಕು ಸರ್. ನಿಮ್ಮ ಟೀನ್ ಮ್ಯಾಗ ನೀರು ಬೇಕು ರೀ, ಅದಕ್ಕೆ ಸ್ವಲ್ಪ ಡ್ರಿಪ್ಪಿನ ಮ್ಯಾಗ ಅಂದ್ರೆ ನಾವು ಒಂದು ಪ್ರಮಾಣ ನೀರು ಬಿಡ್ಬೇಕಾಗತ್ತೆ ಸರ್. ಇದಕ್ಕೆ ಸ್ವಲ್ಪ ಹೆಚ್ಚಕೊಂಬೋಕೆ ಸರ್, ಹೆಚ್ಚಕೊಂಬ ನೀರು ಬಿಟ್ಟಿ ಅಂದ್ರೆ ಸ್ವಲ್ಪ ಈಗ ರೋಗ ಬರ್ತಾವೆ ಸರ್. ಅದಕ್ಕಂತೇಳಿ ನಾವು ಇಟ್ಟು ಮಾಡ್ಬೇಕಂತೇಳಿ ಇಟ್ಟ ಹೇಳೋದು ಸರ್. ರೈತರು 8 ಪುಟ್ಟಿನ ಕಬ್ಬು ಸಾಲ ಹಚ್ತಾರೆ ಸರ್, ಅವ್ರಿಗೆ ಆದಾಯ ಹೆಚ್ಚಾಯ್ತು ನಿಮ್ಮ ಸರ್. ಈಗ ಒಕ್ಕಲ್ತನ ಮಾಡುವಂಥ ಒಂದು ಸಂದರ್ಭದೊಳಗೆ ಒಂದೇ ಬೆಳೆ ಬೆಳೆಯುವಾಗ ಏನು ನಾ ಇಲ್ಲ ರೀ, ನಾ ಯಾತಳ ಕಬ್ಬು ಕುಡಿದೆವು, ಎರಡು ದಿನ ಬಿಟ್ಟು ನಾವು ಕೊಲಿ ಕಡಿತೀವು, ಎಂಟು ದಿನ ಬಿಟ್ಟು ಗಳೆ ಹೊಡಿತೀವು, ಎಂಟು ದಿನ ಬಿಟ್ಟು ಒಳಗೆ ಬಿತ್ತನೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಸರ್. ಒಂದು ಬೆಳೆ ಬರೋಕ್ರೆ ಅದೇ ಹೇಳಿದ್ರೆ ಇದ್ರ ಫೇಲ್ ಮಾಡ್ತಾರೆ ರೀ, ಅದನ್ನು ಫೇಲ್ ಮಾಡ್ತಾರೆ. ಒಟ್ಟು ಟೈಮ್ ಟು ಟೈಮ್ ಐತ್ರಿ ಸರ್ ಇದ್ರದ್ದು. ಈ ಕ್ರಾಸ್ ಬೆಳೆ ಕಬ್ಬಿನ್ಯಾಗ ಕ್ರಾಸ್ ಬೆಳೆ ಇನ್ನೊಂದು ಬೆಳೆ ತಕ್ಕೋತ್ನಂದ್ರೆ ಟೈಮ್ ಟು ಟೈಮ್ ಮಾಡ್ಬೇಕು ಸರ್ ಮೊದಲು. ಅಂದ್ರೆ ಕಬ್ಬಿನ ಜೊತೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನು ತಗೊಂಡು ನಿಮ್ಮ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬಹುದು. ಸ್ವಲ್ಪ ಶ್ರಮ ಮಾಡಬೇಕಾಗ್ತದೆ, ಒಂದು ನಮ್ಮ ವೇಳೆ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ಸರ್ ನಾವು ಮತ್ತೊಬ್ಬರಲ್ಲಿ ಒಂದು ಈಗ ಕಾಲ್ಸಿ ಆಟಾಡೋಕಿರ್ತಾರೆ, ಎಲ್ಲರೂ ಮತ್ತೊಬ್ಬರಲ್ಲಿ ತೆಗೋಕಾರ ರೀ, ಇದ್ದು ಎಲ್ಲ ಅಂದಾಗ ಬಿಡ್ತಾರೆ. ಈಗ ನಮ್ಮ ಕಬ್ಬು ಕಟಾವು ಮಾಡಿಂದ ಮತ್ತೊಬ್ಬರ ಹೊಲಕ್ಕೆ ಹೋಗಿ ಕಬ್ಬು ಬಂಡ ಕಡೆ ಹೋಗ್ತಾರೆ, ಆ ಮಡ್ಡ ಕುಡಿದ ನಮ್ಮಲ್ಲೇ ಕಡ್ಕೊಂಡು ನಮ್ಮಲ್ಲೇ ಆದಾಯ ಮಾಡ್ಕೊಂಡ್ರೆ ರೀ, ಒಂದು ಎಕರೆದಾಗ ಒಬ್ಬಂತೇಲಿ ಇರ್ಬೇಕಾದ್ರೆ 1 ಲಕ್ಷ ರೂಪಾಯಿ ಇದು ಕೊಡ್ತಾನೆ ರೀ, ಜೀತದಾಳ ಇದ್ರೆ ರೀ. ನಾವು 1 ಎಕರೆದಾಗ ಅವನು ಅಂತೇಳಿ ವರ್ಷಗಟ್ಟಲೆ ದುಡಿದೆ ಅಂತ ನಮ್ಮ ಕಬ್ಬಿನಲ್ಲಿ ನಮ್ಮ 4 ಟನ್ ಕಬ್ಬು ಬೆಳ್ಕೊಂಡು ನಾವು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬೆಳಿ ತಕ್ಕೋಬೋದು ಸರ್ ನಮ್ಮಲ್ಲೇನೆ ದುಡಿಮೆ ಮಾಡಿರಿ. ಈಗ ಮತ್ತೊಬ್ಬರಲ್ಲಿ ಹೋಗಿ ದುಡಿದು ನಮ್ಮಲ್ಲೇ ದುನಿಯ ಐತೆ ಸರ್, ನಮ್ಮ ತಿಳುವಳಿಕೆ ನಾವು ತಕ್ಕೊಂದು ಪ್ರಕಾರ ರೀ. ನಾವು ಮತ್ತೊಬ್ಬರು ಹೊಲ ಮಾಡ್ಕೋತಿದ್ದೇವೆ ಸರ್, ಅವ್ರು ಸಿಕ್ಕಾಪಟ್ಟೆ ಹೊಲ ಮಾಡ್ಕೋತಿದ್ರೆ ಅಲ್ಲೇನೂ ಆದಾಯ ಅನಿಸ್ತಿದ್ದಿಲ್ಲ ರೀ ನಮಗೆ. ಅಲ್ಲಿ ಆ ಲಾಗೋಡ್ ಹಾಕ್ತಿದ್ದೇವೆ ರೀ, ಅರ್ಧ ಲಾಗೋಡ್ ಹಾಕಿ ಅವ್ರಿಗೆ ಅರ್ಧ ಕೊಟ್ಟು ನಮಗರ್ಧ ಬಂದು ನಾವು ಅಡ್ಡಾಡಿ ಇಲ್ಲಿ ಆಳ್ಗಿಡ್ತಿದ್ರು. ಅಲ್ಲಿ ಈಗ ನಾವೇನು ನೋಡೋ ರೀ, ಸಮ ಒಟ್ಟು ಆರಾಮದೇವ್ರಿ, ಈಗ ಆ ಕಡೆ ಈ ಕಡೆ ಅಡ್ಡಾಡೋದಿಲ್ಲ ರೀ, ಇದು ಆರಾಮ ಐತೆ ರೀ. ಆದ್ರೆ ಟೈಮ್ ಟು ಟೈಮ್ ಐತೆ ರೀ, ಈ ತ್ರಾಸೇನಿಲ್ಲ ರೀ, ದುಡಿಮೆ ಅದು ಭಾಳ ಹೆಚ್ಚಾಗೋದಿಲ್ಲ ರೀ. ಆದ್ರೆ ಟೈಮ್ ಟು ಟೈಮ್ ಮಾಡ್ಬೇಕು ಕಿಟ್ಟ ಸರ್. ಈಗ ನಾವು ಚರ್ಚೆ ಮಾಡುವಂಥ ಒಂದು ಸಂದರ್ಭದೊಳಗೆ ತಾವು ಹೇಳಿದ್ರಿ, ನೀರು ಸಾಕಷ್ಟು ಅದ ನಮ್ಮಲ್ಲಿ, ಬಾವಿ ನೀರದ, ಬೋರ್ವೆಲ್ ನೀರದ, ಅದ್ರ ಜೊತೆಗೆ ಏನು ಕೆನಲ್ ನೀರು ಅದು ಕೂಡ ಸಾಕಷ್ಟು ಅದ ಅನ್ನುವಂಥ ಮಾತು ಹೇಳಿದ್ರಿ. ಕೆನಲ್ ನೀರಿನಿಂದ ಏನು ನೆಲದೊಳಗೆ ಅದು ಜಿನಗುತ್ತದಲ್ಲ, ಅದರಿಂದ ನಿಮ್ಮ ಒಕ್ಕಲತನದ ಮೇಲೆ ಪರಿಣಾಮ ಆಗ್ತಾ ಇದೆ ಅನ್ನುವಂಥ ಮಾತು ಹೇಳ್ತಾ ಇದ್ದೀರಿ, ಇಳುವರಿ ಸ್ವಲ್ಪ ಕಡಿಮೆ ಆಗುವಂಥದ್ದು, ಇದು ಯಾವಾಗ ಗೊತ್ತಾಯ್ತು ನಿಮಗೆ? ನಮಗೆ ಈಗ ಭೂಮಿ ಕೆನಾಲ್ ನೀರು ನಮಗೆ ಮಳೆ ಆದರೆ ಏನು ಅನ್ಸಲ್ಲ ಸರ್, ಕೆನಾಲ್ ನೀರು ಕಟ್ ಆಗೋತಕ್ಕೆ ನಮ್ಮ ಬೆಳೆ ಸದೃಢವಿಲ್ಲ ಸರ್. ಕೆನಾಲ್ ಹೋದ 15 ದಿನ ತಿಂಗಳ ಮ್ಯಾಗ ಬೆಳೆಗಳು ಚೇಂಜ್ ಆಗೋತ ಬರ್ತಾವೆ ಸರ್. ಅವಾಗ ನಮಗೆ ಇದು ಕೆನಾಲ್ ಇಪ್ಪಟ್ಟು ಅಂತ ಗೊತ್ತಾಗಿ ಸರ್. ಕೆನಾಲ್ ಬಂದ್ಗಳು ಏನು ಮಾಡ್ತೈತೆ ರೀ, ಒಂದು ನೀರು ಏನು ಮಾಡ್ತಾರೆ ರೈತರಿ, ತಮಗೆ ನೀರು ಹಾಸಟ್ಟು ಹಾಸ್ಕೊಂಡ್ರಿ, ತಮ್ಮ ಹೊಲದೊಳಗೆ ಕಬ್ಬಿನೊಳಗೆ ಸಿಕ್ಕಾಬಿಟ್ಟು ತರಬಿಡ್ತಾರೆ ರೀ, ಮ್ಯಾಗಿನವ್ರು ಅಲ್ಲಿ ಆತ್ರ ಮ್ಯಾಗಿನವಲ್ಲ ರೀ, ಒಟ್ಟು ಭೂಮಿ ಏರಿದ್ದವ್ರು ಮಾಡಿಬಿಟ್ಟಿರ್ತಾರೆ ರೀ. ಅದು ಬಂದು ಬಾಯಿ ಜಮಾ ಆಗತ್ತೆ ರೀ, ನಮ್ಮ ಬಾಯಿ ಜಮಾ ಆಗಿ ನಮ್ಮ ಭೂಮಿಯಾಗ ನಮ್ಮ ಭೂಮಿ ಇಳು ಈಗಿದಾವೆ ರೀ. ಅಲ್ಲಿ ಭೂಮಿಯಾಗ ಅದು ಯಾವತ್ತೂ ಬಡ್ಡ್ಯಾಗ ಕೂತ್ಬಿಡ್ತೈತೆ ರೀ, ನಾವು ಮ್ಯಾಗ ನೀರು ಬಿಟ್ಟಿದ್ದು ನೀರು ಬಡ್ಡ್ಯಾಗ ಜಗ್ಗುವುದಿಲ್ಲ ರೀ ಸರ್. ಅದು ಹಿಂಗಾಗಿ ನಮ್ಮ ಬೆಳೆ ಇಪ್ಪಟ್ಟ ಅನ್ಸತೈತೆ ರೀ ಸರ್ ನಮಗೆ, ನಮ್ಮ ತಿಳುವಳಿಕೆ ಸರ್. ಅದು ಬಡ್ಡ್ಯಾಗ ನೀರು ಹೋದ್ರೆ ನಾವು ಬಿಟ್ಟು ನೀರು ತೆಳ ಜಗ್ತೇನೆ ಸರ್, ಅದು ನಮ್ಮ ಭೂಮಿ ನಮ್ಮ ಬೆಳೆಗಳು ಈ ಸ್ಟಾಪ್ ಆಗಿಬಿಟ್ಟಿರ್ತಾವೆ ರೀ. ಅದು ಕಿನಾಲ್ ನೀರು ಹೋದ ನಂತರ ರೀ ನಮ್ಮ ಬೆಳೆಗಳು ಉಟಾಣಿಕೆ ಆಗಕತ್ತಂದ್ರೆ ನಮ್ಮ ಕಿನಾಲ್ ಇಪ್ಪಟ್ಟೆ ಅಂತ ಗೊತ್ತಾಗತ್ತೆ ಸರ್. ಈ ಒಂದು ವ್ಯತ್ಯಾಸ ನಿಮಗೆ ಗೊತ್ತಾಗಿಬಿಟ್ಟದ? ಹಾ ಗೊತ್ತಾಗಿದೆ ಸರ್. ಕಿನಾಲ್ ನಾವೇನು ಮಾಡಾಕ್ತೀವಿ ಸರ್, ಈಗ ನಮ್ಮ ಬಾಯಿಗಳಿಗೆ ನಮ್ಮ ಮಗಳ ಹೊಲದ ಮಗಳ ಬಾಯಿಗಳದಾರೆ ಸರ್, ನಾವು ಕಂಟಿನ್ಯೂ ಕರೆಂಟ್ ಯೂಸ್ ಮಾಡೋದು ಹೋಗ್ಬಿಟ್ಟತ್ರಿ. ನಾವು ಮೋಟರ್ ಚಲ್ ಮಾಡಿ ಲಳಿ ಹೆಟ್ಟೋದಾಗಿದ್ರಿ, ನಾವು ಬೆಳಿಗ್ಗೆ ಹಾಸೋದು ಬಿಟ್ಟಿವ್ರಿ, ಈಗ ಲಳಿ ಹೆಟ್ಟೋದು ಪರಿಸ್ಥಿತಿ ಬಂದ್ಬಿಟ್ಟಿದ್ರಿ. ನಾವು ಬಾಯ ನೀರು ಲಳಿ ಹೆಟ್ಟಿದ್ರೆ ನಮ್ಮ ಭೂಮಿ ಆರ್ದತೆ, ನಮ್ಮ ಕಲ್ಪನೆಯಾಗಿ ನಾವು ಈಗ ಮೋಟರ್ ಚಲ ಮಾಡಿ ಲಳಿ ಹೆಟ್ಟಾಗ್ತದೆ ಸರ್. ಲಳಿ ಹೆಟ್ಟರಿಂದ ಭೂಮಿ ಮತ್ತೆ ಆರ್ಗಿ ಬರ್ತದೆ ಸರ್. ನಮ್ಮೆಲ್ಲರಿ ಈಗ ದನ ಟೆಗ್ನ್ಯಾಗ ಪಗ್ನ್ಯಾಗ ನೀರು ನಿಂತಿದ್ದು ಭೂಮಿ ಈ ಬಾಯಿ ಬಳಸೋದ್ರಿಂದ ರೀ ನಮ್ಮ ಹೊಲದನ್ನ ನೀರುಗಳು ಇವಿಂಗ್ ಬಿಡ್ತಾವ್ರಿ, ಭೂಮಿನ ಆರಿಕೆ ಬರ್ತದೆ. ನಾವು ಬಾಯಿ ಬಳಸಲಿಕ್ಕೆ ಒಂದು ವಾರ ಚೇಂಜ್ ನೋಡಿರ್ತೇವೆ ರೀ, ಒಂದು ವಾರ ಚಲೋ ಮಾಡ್ಲಿಕ್ಕಂದ್ರೆ ಆ ಭೂಮಿ ಆರಿರಂಗಿಲ್ಲ ಸರ್. ಅದಕ್ಕೆ ನಾವು ಏನು ಮಾಡ್ತೀವಿ, ಕಂಟಿನ್ಯೂ ಕೆನಾಲ್ ಕಟ್ಟಾಗೋದಕ್ಕೆ ಮತ್ತೊಂದು ಲಳಿಗೆ ಹಾಕ್ಬಿಡ್ತೇವೆ ರೀ ನೀರು, ಬಾಯಿಗಳು ನೀರು. ನಮ್ಮ ಅಂತಂಬ್ರು ನಮ್ಮ ಕೂಡ 4 ಬಾಯಿ ಇದಾವೆ ರೀ, 5 ಮೋಟ್ರ್ ಯಾವತ್ತು ಕಂಟಿನ್ಯೂ ಚಲೋ ಇರ್ತಾವೆ ರೀ ಆಟೋ ಬಡ್ದಿದ್ದವ್ರು. ಈ ಕೆನಾಲ್ ಸುತ್ತಮುತ್ತಲು ಇರುವಂಥವ್ರು ಈ ಒಂದು ಬದಲಾವಣೆಯನ್ನು ಗಮನಿಸಿದ್ದಾರೆ ನಿಮಗೆ, ನೀವು ಯಾವ ರೀತಿ ಹೇಳ್ತಾ ಇದ್ದೀರಿ, ಆ ಅನುಭವ ಬೇರೆಯವ್ರಿಗೂ ಆಗ್ಯದ? ಹಿಂಗೆ ಆಗೈತೆ ಸರ್, ಆಗೈತೆ ರೀ. ಅವರು ಒಮ್ಮೆ ಚಲೋ ಮಾಡಿರ್ತಾರೆ ರೀ, ಒಮ್ಮೆ ನಮ್ಮ ಮಾತು ಕೇಳಿ ಅವ್ರಿಗೆ ಹೆಂಗೆ ಚಲೋ ಮಾಡ್ತಾನೆ ಸರ್, ಅವರು ಭೂಮಿ ಅವ್ರು ಸಣ್ಣ ಬೆಳೆ ಮಾಡಿದ್ರಂದ್ರೆ ಚಲೋ ಮಾಡಿರ್ತಾರೆ ರೀ, ಮತ್ತೊಂದು ಪೀಕ ಮಾಡಿದ್ರಂದ್ರೆ ಚಲೋ ಮಾಡಿರ್ತಾರೆ ರೀ, ಈ ದೊಡ್ಡ ಕಬ್ಬ ಗಿಬ್ಬ ಮಾಡಿದ್ರೆ ಒಂದು ದೊಡ್ಡ ಬೆಳೆ ರೀ, ಅವ್ರು ಚಲೋ ಮಾಡಿದ್ರೆ ಹಂಗೆ ಬಿಟ್ಟಿರ್ತಾರೆ ರೀ. ಆದರೆ ಎಲ್ಲ ರೈತರು ತಿಳ್ಕೊಬೇಕು ರೀ ಇದನ್ನು, ನಾವು ಕೆನಾಲ್ ನೀರು ಏಟು ನಮ್ಮ ಭೂಮಿಗೆ ಹಾಸ್ಕೋಬೇಕು, ಹಾಸ್ಕೊಂಡು ಅದನ್ನ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳ್ಸಂಗಿಲ್ಲ ಸರ್. ಈ ಗಟರ್ ಇರ್ತದೆ ರೀ, ಅಲ್ಲಿ ಹೊಳೆ ಮೇಲೆ ಸಿಕ್ಕಾಬಿಟ್ಟು ಬಿಟ್ಬಿಡ್ತಾರೆ ರೀ, ಬಿಡುದ್ರಿಂದನ ಹಾನಿಯಾಗತ್ತ ಅನಿಸುತ್ತೆ ಸರ್. ಕೆನಾಲ್ದವ್ರ ಸ್ವಚ್ಛತೆ ಮಾಡ್ತೀನಿ ಅಂತೇಳಿ ಕೆನಾಲ್ ಮೇಗಿನ ಸಾಹೇಬ್ಗಳು ರೊಕ್ಕ ತಿಂತಾರೆ ರೀ, ಒಟ್ಟ ಕೆನಾಲ್ನ ಸ್ವಚ್ಛ ಇರಂಗಿಲ್ಲ, ಒಟ್ಟ ಎಲ್ಲಿ ನೀರು ಬೇಕಾದಲ್ಲಿ ತರ್ಕೊಂಡು ನಮ್ಗೆ ತೊಂದರೆ ಮಾಡೋದತ್ತೆ ರೀ. ಅವು ಅಲ್ಲಿ ಕಟ್ಟಾಗಿರ್ತಾವೆ ಸರ್, ಅವು ಕೆನಾಲ್ ಸ್ವಚ್ಛ ಮಾಡಿರಂಗಿಲ್ಲ ರೀ. ಅದು ನೀರು ಅಲ್ಲಿ ಉಂಗಿ ನಮಗೆ ಬೆಳಿಗ್ಗೆಗಳಿಗೆ ಬರಂಗಿಲ್ಲ ರೀ, ಮತ್ತೊಂದು ಬೆಳೆ ಬಿಟ್ಟೊಳಗೆ ಅಲ್ಲಿ ಭೂಮಿಯಾಗ ಉಂಗಿ ನಮ್ಮ ತೆಳಗಿನವ್ರಿಗೆ ತೊಂದರೆ ಮಾಡೋದ ಸರ್. ಕೆನಾಲ್ದವರು ಒಟ್ಟು ಅದನ್ನು ಸ್ವಚ್ಛತೆ ಮಾಡತ್ತಿಲ್ಲ ರೀ, ಕೆನಾಲ್ನಿಂದ ರೊಕ್ಕ ಬರ್ತೈತೆ ರೀ, ದುಡ್ಡು ಬರ್ತೈತೆ ರೀ. ಮ್ಯಾಗ ಅಲ್ಲಿ ಸಾಹೇಬ್ಗಳು ನಮ್ಮ ಕೆನಾಲ್ ನೀರು ಬಿಡು ಸಾಹೇಬ್ಗಳು ಕಿಲಾನ ಅಲ್ಲಿ ಕೆನಾಲ್ ಬರು 10 ಒಂದಿಟ್ಟು ಒಂದು 4 ಮಾರ್ ತೆಗೆದಿರ್ತಾರೆ ರೀ, ಈ ಕಡೆ ಒಟ್ಟು ಹಂಗೆ ಬಿಟ್ಟಿರ್ತಾರೆ. ಅದೇನು ಮಾಡಿರ್ತಾರೆ, ಕೆನಾಲ್ ಮಾಡಿರ್ತಾರಲ್ಲ ಸರ್, ಒಂದು ಹೋದ ಒಂದು ಲಳಿ ಕುಡಿಸಿರ್ತಾರೆ ರೀ ಕೆನಾಲು ಎಂಡ್ ಮಾಡ್ಬೇಕಾರೆ. ಆ ಎಂಡಿನ ತನಕ ನೀರು ಹೆಚ್ಚಾಗಿದ್ದ ನೀರು ಎಂಡಿಗೆ ಹೋಗಂಗಿಲ್ಲ ರೀ, ಅದು ಮತ್ತೊಬ್ಬರು ಭೂಮಿಯಾಗ ನಮ್ಮ ಭೂಮಿಯಾಗ ಇಲ್ಲೇ ಹಿಂಗಿದ್ರಿಂದ ಕೆನಾಲ್ ನೀರು ರಿಪೀಟ್ ಆಗೋದ ಸರ್. ನಮಗೆ ಕೆನಾಲ್ ನೀರು ಅದು ಹರಿದು ಹೋಗೋದ್ರಿಂದ ನಮಗೇನು ಇಪ್ಪೆಟ್ಟಿಲ್ಲ ರೀ, ಆದರೆ ಈ ಕೆನಾಲ್ ಸ್ವಚ್ಛತೆ ಮಾಡಲಿಲ್ಲದ್ರೆ ರೈತರಿಂದ ಇಪ್ಪೆಟ್ಟಾಗದ ಸರ್. ಈರಪ್ಪ ಅವರೇ, ಈಗ ಒಂದು ಲೆಕ್ಕ ಹೇಳಿದ್ರಿ, ಕಬ್ಬು ಸರ್ ನಾವು ಈಗ 4 ಟನ್ ಕಬ್ಬು ಬೆಳೆದಿದ್ದೀವಿ ಸರ್, ಒಂದು ಎಕರೆಗೆ 4 ಟನ್ ಕಾಯಮ್ ಒಂದು 10 ವರ್ಷ ಹತ್ತು ಬೆಳ್ಕೊತ ಬರತ್ತಿದ್ದೆ ಸರ್, ಇದನ್ನು 8 ಪುಟ್ ಕಬ್ಬು ಸಾಲ್ ಕೊರದಿಂದ 4 ಟನ್ ಕಬ್ಬು ಬೆಳೆದೇವೆ ಸರ್, 210 ಪ್ಯಾಕೆಟ್ ಉಳ್ಳಾಡಿ ಬೆಳೆದೇವೆ ಸರ್, ಅಥವಾ ಫಸ್ಟ್ನೇ ಪೀಕ್ ಅಲ್ಲಿದ್ದ ಒಂದು 30,000 ರೂಪಾಯಿ ಕ್ಯಾಬೇಜ್ ತೆಗ್ದೇವೆ ಸರ್, ಆಮೇಲೆ ಅಲ್ಲಿದ್ದ ಒಂದು 500 ರೀ ಟಮಾಟಿ ತೆಗ್ದೇವೆ ಸರ್, 3 ಬೆಳೆ ಬರ್ತಾವೆ ಸರ್, 1ನೇ ಕುಳಿಯಕ್ಕೆ 2ನೇ ಕುಳಿಯಕ್ಕೆ 3ನೇ ಕುಳಿಯಕ್ಕೆ 4ನೇ ಕುಳಿಯಕ್ಕೆ 2 ಬೆಳೆ ಬರ್ತಾವೆ ಸರ್, ಕಂಟಿನ್ಯೂ 4 ಕುಳಿಯದಾಗ ಫಸ್ಟ್ನೇ ಕುಳಿ 3 ಬೆಳೆ ಬರ್ತಾವೆ ಸರ್, ಅಲ್ಲ 3 ಕುಳಿ ಅಂದ್ರೆ 2 ಬೆಳೆ ತಕ್ಕೋಬೋದು ಸರ್, ನಾ ಹೇಳಿಲ್ಲರಿ ಇದೀಗ, ಬಟ್ ನಾವು ಜಲ್ದಿ ಜಲ್ದಿ ಕೆಲಸ ಮಾಡ್ಕೋತಿದ್ರೆ ನಾವು ಬೆಳೆ ತಕ್ಕೋಬೋದು ರೀ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ ಅವರಿಗೆ? 9868 9496 9 66. ಆತ್ಮೀಯರೆ, ಈರಪ್ಪ ಅವರು ಹೇಳಿದಂಥ ನಂಬರನ್ನು ನಾನು ಒಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9663894966 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಳ್ಬೋದು. ಒಳ್ಳೆಯದು ಈರಪ್ಪ ಕುಂಬಾರವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕಬ್ಬಿನ ಬೇಸಾಯ ಇರ್ಬೋದು, ಅದರ ಜೊತೆಗೆ ಏನು ಮಿಶ್ರ ಬೆಳೆಗಳನ್ನು ಬೆಳೆದು ಆದಾಯವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಿರಲ್ಲ, ಅದರ ಅನುಭವಗಳು, ಅದರ ಜೊತೆಗೆ ನೀರಾವರಿಯಿಂದ ಏನೇನು ತಮಗೆ ಸಮಸ್ಯೆ ಆಗ್ತಾ ಇದ್ದಾವೆ, ಅದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂಥ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಆತ್ಮೇರೆ, ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಬಲೇಶ್ವರ ತಾಲೂಕು ಉಪ್ಪಲದಿನಿ ಗ್ರಾಮದ ಈರಪ್ಪ ಸಿದ್ದಪ್ಪ ಕುಂಬಾರ್ ಅವರಿಂದ ಮಿಶ್ರ ಬೇಸಾಯದ ಕುರಿತು ಅನುಭವವನ್ನು ಕೇಳಿದ್ರಿ. ಇವರನ್ನು ಸಂದರ್ಶನ ಮಾಡಿದರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ವಿಜಯಪುರ ಆಕಾಶವಾಣಿಯಿಂದ ಈ ಕಾರ್ಯಕ್ರಮ ಬಿತ್ತರಗೊಂಡಿತು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಆತ್ಮರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಸ್ತೂರಿ ಶಂಕರ್ ಮತ್ತು ಎಂಡಿ ಪಲ್ಲವಿ ಹಾಡಿದ ಎರಡು ಗೀತೆಗಳನ್ನು ಕೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.